ಕಂಪನಿಗಳು ಇದು ಏನೀಗ ಡೈರೆಕ್ಟ್ ಕಂಪನಿಗಳು ಬಂದಾರ ಸರ್, ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಆಗಿರಲಿ, ನಿಂಜಾ ಕಾರ್ಡ್ದವ್ರು ಆಗಿರಲಿ, ಜೊಮ್ಯಾಟೋದವ್ರು ಆಗಿರಲಿ, ಮತ್ತೆ ಕಟ್ಟ ಯಾರು ಉಡಾನ್ದವ್ರಾಗಿರಲಿ, ಹೀಗೆ ಹಲವಾರು ಕಂಪ್ನಿಗಳು ಅದಾರ ಸರ್. ಇವರೆಲ್ಲರೂ ಏನು ಪ್ರೊಕ್ಯೂರ್ಮೆಂಟ್ಗೆ ಬಂದಿದ್ದಾರೆ ಸರ್. ಈಗ ಆಲ್ರೆಡಿ ಇವರೆಲ್ಲರೂ ನೇರವಾಗಿ ಫಾರ್ಮರ್ತೆ ಖರೀದಿ ಮಾಡ್ಕೊಂಡು ಕಸ್ಟಮರ್ ತಲುಪಿಸಿದ್ರೆ ಅದೊಂದು ನ್ಯಾಯಯುತ ಬೆಲೆ ಬರ್ತೈತೆ. 10 ರೂಪಾಯಿ ಈರುಳ್ಳಿ ಇದ್ದು 12 ರೂಪಾಯಿ ನಾವು ರೈತನ ಹತ್ರ ನೇರವಾಗಿ ಖರೀದಿ ಮಾಡಬಹುದು ಸರ್. ಇವ್ರು ಹಂಗೆ ಮಾಡಂಗಿಲ್ಲ ಸರ್. ಮಾರ್ಕೆಟ್ಗೆ ಈರುಳ್ಳಿ ಬರತ್ತಲ್ಲ, ಅಲ್ಲೇ ಮಾರ್ಕೆಟ್ಗೆ ಒಂದು ಸ್ವಲ್ಪ ಕಮಿಷನ್ ಕೊಟ್ಬಿಟ್ಟು ಮಾರ್ಕೆಟಲ್ಲೇ ಖರೀದಿ ಮಾಡಿದ್ರೆ ಆಯ್ತಂತೇಳಿ ಖರೀದಿ ಮಾಡಕತ್ತಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು. ಅವ್ರು ಬಂದಾಗ ಏನ್ ಮಾಡ್ತಾರೆ ಗೊತ್ತೇನು ಸರ್, ಇವತ್ತು ನಮ್ದು ಈರುಳ್ಳಿ ಮಾರ್ಕೆಟಿಗೆ ನಾವು ತಗೊಂಡು ಹೋದಾಗ ಅಲ್ಲಿ ನಮ್ಮ ಮಾಲ್ ಎಷ್ಟೇ ಮಾರಾಗತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅವ್ರು ಬೇಡಿದ್ದೆ ರೇಟ್ ರೀ, ಟ್ರೇಡರ್ಗಳು ಹೇಳಿದ್ದೆ ರೇಟು, ಅವ್ರು ಬೇಡಿದ್ದೆ ರೇಟು, ಎಷ್ಟಕ್ಕೆ ನಮ್ಮ ಮಾಲ್ ಮಾರೈತಪ್ಪ ಅಂತೇಳಿ 1 ಗಂಟೆ ಆದ್ಮೇಲೆ ನಾವು ಕೇಳೋ ಪರಿಸ್ಥಿತಿ ಒಳಗೆ ಇದೇವೆ ಸರ್. ಇನ್ನೂ ಆದರೂ ನನ್ನ ಮಾಲಿಗ್ ನನಗೆ ರೊಕ್ಕನೇ ಇಲ್ಲ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಗುಟ್ಕ ತಂಬಾಕು ಸಿಗರೇಟ್ಗೆ ಹೆಂಗೆ ರೇಟ್ ಫಿಕ್ಸ್ ಅದಾವಲ್ಲ, ಹಂಗೆ ನನ್ನ ಮಾಲಿಗೆ ರೇಟೇ ಇಲ್ಲ, ಫಿಕ್ಸ್ ಇಲ್ಲೇ ಇಲ್ಲ ರೀ ಸರ್. ಫಿಕ್ಸ್ ಇರೋಕ್ಕಾಗಲ್ಲ, ಯಾಕಪ್ಪ ಅಂತಂದ್ರೆ ಸಮತೋಲನ ಕಾಪಾಡಕ್ ಆಗಂಗಿಲ್ಲ ಸರ್. ಆಗಲಿ ಬಿಡಲಿ, ಈ ಮಾರ್ಕೆಟ್ದಾಗ ರೈತನ ಮೆಟೀರಿಯಲ್ ಹೋದಾಗ ಕೇಳಬೇಕಾಗತ್ತೆ. ಒಂದು ಒಬ್ಬ ಟ್ರೇಡರ್ ರೈತ ನಿಂದ 12 ರೂಪಾಯಿ ಈರುಳ್ಳಿ ಕೇಳಾಕತ್ತಾರಪ್ಪ ಕೊಡ್ಲೇ ಬೇಡ ಅಂತ ಕೇಳಬೇಕು ಸರ್. ಸ್ವಾಭಾವಿಕ ಕೇಳಬೇಕು, ಅದನ್ನ ಕೇಳಲ್ಲ ಸರ್. 1 ಗಂಟೆ ಆದ್ಮ್ಯಾಗ ನಿನ್ 12 ರೂಪಾಯಿ ನಿನ್ ಮಾರಿದೆ ನೋಡಿ ಈರುಳ್ಳಿ ಪರ್ ಕೆಜಿ ಅಂತ ಹೇಳ್ತಾರೆ ಸರ್. ಅವ್ರ ರೈತ ಬಹಳಷ್ಟು ನೋವು ಪಡ್ಕೋತಾನ ಸರ್. ಅಷ್ಟೇ ಅವ್ನು ಆಯ್ತಪ್ಪ, ಮತ್ತೆ ನಾವು ತಗೊಂಡ್ ಹೋಗಿರ್ತಕ್ಕಂಥ ಮೆಟೀರಿಯಲ್ ಗೊತ್ತಿರಂಗಿಲ್ಲ, ಪಕ್ಕದ ಅಂಗಡಿ ಒಂದು 13-14 ರೂಪಾಯಿ ರೇಟ್ ಮಾರಿರ್ತಾನೆ ಸರ್. ಆದ್ರೆ ಇವನ ಅಂಗಡಿಯಾಗ 12 ರೂಪಾಯಿ ಮಾರಿರ್ತಾನೆ ರೀ. ಅವಾಗ ರೇಟ್ ಪಾಪ ಅವ್ಗ ಎಷ್ಟು ಹೋಗಿತ್ತು ಅನ್ನೋದು ಗೊತ್ತಾಗಿರೋದಿಲ್ಲ, ಬಿಟ್ಟೈತೆ ಅನ್ಕೋತ ಇಷ್ಟು ದೂರಿಂದ ಬಂದೇನಪ್ಪ ವಾಪಸ್ ನನ್ನ ಮೆಟೀರಿಯಲ್ ತಗೊಂಡ್ ಹೋಗಕ್ಕಾಗಂಗಿಲ್ಲ ಅಂತೇಳಿ ಕೊಟ್ಬಿಡ್ತಾನೆ ಸರ್. ಇದು ಒಂದು. ಸೆಕೆಂಡ್, ತೂಕಗಳಲ್ಲಿ ವ್ಯತ್ಯಾಸ ಸರ್. ನಮ್ಮಲ್ಲಿ ತೂಕ ಮಾಡ್ಕೊಂಡು ಹೋಗ್ಬಿಟ್ಟಿಗೆ ಬೇರೆ ಮಾರ್ಕೆಟ್ಗೆ ತೂಕ ಒಂದು ಹೋಗ್ಬಿಟ್ಟಿಗೆ ಸರ್ 1 ಕ್ವಿಂಟಲ್ ಟು 2 ಕ್ವಿಂಟಲ್ ಪರ್ ಕಂಪಲ್ಸರಿ ಆಗಿ ಆಗ್ತಾವೆ ಸರ್. ಅವಾಗ ರೈತ 18 ಟನ್ 20 ಟನ್ ಮೆಟೀರಿಯಲ್ ಹೋದಾಗ 1 ಕ್ವಿಂಟಲ್ 2 ಕ್ವಿಂಟಲ್ ವಿಚಾರ ಮಾಡಂಗಿಲ್ಲ, ಅವಾಗ ಇದೇ ಅವಕಾಶ ಬಳಸ್ಕೋತಾರೆ ಸರ್. ಕೆಲವೊಂದಿಷ್ಟು ದಲ್ಲಾಲರು ಇದೇ ಅವಕಾಶ ಬಳಸ್ಕೊಂಡಾಗ 1 ಕ್ವಿಂಟಲ್ ನಿಂತರ ಫಾರ್ ಎಕ್ಸಾಂಪಲ್ 1700 ರೂಪಾಯಿ 1300 ರೂಪಾಯಿ ಒಂದು ಈರುಳ್ಳಿ ದರ ಆಯ್ತಪ್ಪ ಅಂದ್ರೆ 2600 ರೂಪಾಯಿ 2 ಕ್ವಿಂಟಲ್ ಕಾಯ್ತು ಸರ್. 2600 ರೂಪಾಯಿ ಅದು ಲೇಬರ್ ಚಾರ್ಜ್ ಹೋಗುತ್ತೆ ನಮ್ದು. ಇದನ್ನೆಲ್ಲ ಅವ್ರು ಸದುಪಯೋಗ ಬಳಸೋತಾರೆ. ಇಂಥವೆಲ್ಲ ನಮ್ಮ ಮುಂದೆ ಕಣ್ ಮುಂದೆ ಆಗ್ತಾ ಇರೋದು. ಇನ್ನೊಂದು ಹೆಂಗ್ ಬಳಸೋತಾರಪ್ಪ ಅಂತಂದ್ರೆ ಸರ್, ಈಗ ಮಾರ್ಕೆಟ್ ದೂರ ಐತಿ, ಚೆನ್ನಾಗಿರೋ ಮಾರ್ಕೆಟ್ ಅಂದ್ರೆ ನಮ್ಗೆ ಬೆಂಗಳೂರು ಸರ್. ಈಗ ಲೋಕಲ್ ಮಾರ್ಕೆಟ್ ಅಷ್ಟು ಇಲ್ಲಿ ಕಮಿಷನ್ ಏಜೆಂಟ್ ಅದಾರ ಅಂತೇಳಿ ಹೋಗಂಗಿಲ್ಲ, ಅಲ್ಲೆಲ್ಲ ಕಮಿಷನ್ ಏನಿಲ್ಲ ಸರ್. ನಮ್ದು ಬೆಂಗಳೂರು ಹೋಗೋ ಟೈಮಲ್ಲಿ 500 ಕಿಲೋಮೀಟರ್ ಜರ್ನಿಯಾಗ ಗಾಡಿಗೆ ಒಂದು ಏನೋ ಒಂದು ತೊಂದರೆ ಆಗಿರಲಿ, ಪಂಚರ್ ಆಗಿರಲಿ, ಗಾಡಿಗೆ ಇಂಜನು ಏನೇ ಆಗಿರಲಿ, ಸವಾಲ್ ಟೈಮಿಗೆ ಹೋಗಂಗಿಲ್ಲರಿ ಸರ್. ಅದು ಸವಾಲ್ ಟೈಮಿಗೆ ಹೋಗ್ಲಾರಾಗ 12 ಗಂಟೆಗಾಗಲಿ 1 ಗಂಟೆಗಾಗಲಿ 2 ಗಂಟೆಗೆ ರೀಚ್ ಆದ ಟೈಮ್ದಾಗ ಅವಾಗ ಇವರು ನಮ್ಮ ಗಾಡಿ ಹೋದ್ಮಾಗ ಮರುದಿವಸ ಮಾರೋನ ಇವತ್ತೇ ಮಾರೋನ ಅಂತ ಕೇಳ್ತಾರೆ ನಮ್ಮ ರೈತರಿಗೆ ರೀ. ಅವಾಗ ನಮ್ಮ ರೈತ ಮರುದಿವಸ ಮಾರಂದ್ರೂ ಇವ್ರು ಏನ ಹೇಳ್ತಾರೆ, ಇವ್ರ ಆಸೆಗೋಸ್ಕರ 1 ರೂಪಾಯಿ ಅಥವಾ 2 ರೂಪಾಯಿ 1 ಕೆಜಿಗೆ 1 ರೂಪಾಯಿ ಉಳಿಸ್ಕೊಂಡ್ರೆ ಒಂದು 15 ಟನ್ನಿಗೆ 15,000 ರೂಪಾಯಿ ಉಳಿತೈತೆ ಅನ್ನೋದು ಇವ್ರ ಥಿಂಕಿಂಗ್ ಇರತ್ತೆ ಸರ್. 14 ರೂಪಾಯಿ ಮಾರ್ಕೆಟ್ ಇಲ್ಲ, ನೀ ಜಲ್ದಿನೇ ಬರಬೇಕಾಗಿತ್ತು, ಬೆಳಗ್ಗೆ ನಾ 14 ರೂಪಾಯಿ ಮಾರಿದ್ಯಾ, ಈಗ ನಿನ್ 13 ರೂಪಾಯಿ ಕೇಳಕತ್ತಾರ, ನೀನು ಕೊಡ್ಲೇ ಬೇಡ ಈ ಕ್ವಶನ್ ಕೇಳ್ತಾರೆ ಸರ್. ಅಲ್ಲಿ ರೈತ ಏನ್ ಮಾಡ್ಬಿಡ್ತಾನೆ, ಆಯ್ತಪ್ಪ ನನ್ನ ಮೆಟೀರಿಯಲ್ ಕೊಟ್ಟರೆ ಸಾಕಾಗಿತ್ತು, ಮೊದಲು ನಾವು ಊರಿಗೆ ಹೋಗಬೇಕು, ಇವ್ರದ ನನ್ನ ಒಬ್ಬಂಟಿಗನ್ ಬಾಳೆ ಮತ್ತು ಊರ ಕೆಲಸದವ ದನಗಳ ಕರುಗಳು ಮೇವುಗಳು ಹಾಕಬೇಕು, ನೀರು ಕುಡಿಸ್ಬೇಕಂತೇಳಿ ಇಂಥ ಥಿಂಕಿಂಗ್ದ ಬರ್ತಾನೆ ರೀ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ನಿಜವಾದ ಸಂಗತಿ ಸರ್ ಇದು. ರೈತ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತಂದಾಗ ಅವ ಈರುಳ್ಳಿ ಒಂದು ರಾತ್ರಿ ಬೆಳತ್ತಾನ ಹೋಗಿ ತನ್ನ ಈರುಳ್ಳಿ ಮಾರ್ಕೊಂಡು ರಾತ್ರಿ ಬಸಿಗತ್ತಾನ, ಅದು ಬೆಂಗಳೂರದಾಗ ಮಜಾ ಮಾಡಂಗಿಲ್ಲ, ತಿರುಗಾಡಂಗಿಲ್ಲ, ಇಂಥದೊಂದು ಪ್ರದೇಶ ಸುತ್ತಾಡಂಗಿಲ್ಲ. ಅವ್ನು ಈರುಳ್ಳಿಗೋಸ್ಕರ 500 ಕಿಲೋಮೀಟರ್ ಬರ್ತಾನೆ, 500 ಕಿಲೋಮೀಟರ್ ಬರ್ತಾನೆ, ಯಾಕಪ್ಪ ಅಂದ್ರೆ ಮರುದಿವಸ ನನ್ನ ಕೆಲಸಗಳದಾವ ಅಂತೇಳಿ ಬರ್ತಾನೆ ರೀ. ಅದಕ್ಕೋಸ್ಕರ ಇವ್ರು 17 ರೂಪಾಯಿ 13 ರೂಪಾಯಿ ಕಡಿಮೆ ರೇಟ್ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಅವತ್ತೇ 2 ಗಂಟೆ ಹೋಗಿ 3 ಗಂಟೆ ಅವ್ರು ಸೇಲ್ ಮಾಡ್ಕೊಂಡು ತಾವೇ ಖರೀದಿ ಮಾಡಿ ತಮ್ಮ ಗೋಡಾವಂದ ಇಟ್ಕೊಳ್ಳೋದು, ಮರುದಿವಸ ಸವಾಲಿಗೆ ಹಚ್ಕೊಳ್ಳೋದು ಇತ್ತಕೋದ್ರೆ ಅವ್ರಿಗೆ ಆಲ್ರೆಡಿ ಸರ್. ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಟ್ರೇಡರ್ ಎಷ್ಟೋ ವರ್ಷಗಳಿಂದ ಕೆಲಸ ಅಲ್ಲೇ ಟ್ರೇಡರ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಅವ್ನ್ ಎಷ್ಟೋ ಕಂಪನಿಗಳು ಅವ್ರಿಂದ ಇರ್ತಾವ್ರಿ, ಕನೆಕ್ಷನ್ ಇರ್ತಾವ್ರಿ, ನಾಳೆ ನಾಳೆ ಬರ್ತೀನಿ ನೀ ನನಗೆ ರೇಟ್ ಕೊಡ್ಬೇಕಪ್ಪ ಅಂತ ರಾತ್ರಿ ಸಿಕ್ಕಾಪಟ್ಟಿ ಮಾತಾಡ್ತಿರ್ತಾರೆ. ಅವ್ರು ಎಷ್ಟು ಗಾಡಿ ಬರ್ತಾವ ಅಂತಂದ್ ರೈತ ಹೇಳ್ಬಿಟ್ಟಿರ್ತಾನೆ, ಅಣ್ಣ ನಿನಗೆ ಅಡ್ತಿಗೆ ಇವತ್ತು ನಾನು ಈರುಳ್ಳಿ ತರ್ತಾ ಇದ್ದೀನಿ, ಅಣ್ಣ ನನಗೆ ಚೆನ್ನಾಗಿ ರೇಟ್ ಮಾಡು, ನಾವು ಎಕ್ಸಾಂಪಲ್ ಈರುಳ್ಳಿ ಕೊಡ್ತಾ ಇದ್ದೀನಿ, ಇದೆಲ್ಲ ಆಗ್ತಾರೋದು ಎಲ್ಲ ತರಕಾರಿಗಳು ವೆಜಿಟೇಬಲ್ಸ್ ಮೇಲೆ ಎಲ್ಲ ಫ್ರೂಟ್ಸ್ ಮೇಲೆ ಸರ್, ಇದೆಲ್ಲ ಎಕ್ಸಾಂಪಲ್ ಕೊಡ್ತಾರೆ ಈರುಳ್ಳಿ ಮೇಲೆ ರೀ. ರಾತ್ರಿ ಎಲ್ಲ ಇವರೆಲ್ಲ ಸೆಟಲ್ಮೆಂಟ್ ಆಗಿರ್ತಾವ್ರಿ, ಅಣ್ಣ ನನಗೆ ಇಷ್ಟು ಬೇಕು ಇಷ್ಟು ಕಡಿಮೆ ಹೇಳಬೇಕು, ಆಯ್ತು ಅಣ್ಣ ಬಂದ್ಬಿಡು, ಇವ್ರು ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಸರ್, ರಾತ್ರಿ ಸೆಟಲ್ಮೆಂಟ್ ಆಗಿಬಿಟ್ಟಿರ್ತಾರೆ ಇವ್ರು ಎಲ್ಲದಕ್ಕೂ. ಅದಕ್ಕೋಸ್ಕರ ಈ ರೀತಿ ರೈತ ಮಾರ್ಕೆಟ್ದಾಗ ಹೋದ್ರೆ ಅವ್ನು ರೇಟ್ ಗೊತ್ತಾಗ್ತಾ ಇಲ್ಲ, ಅವ್ನ ತೂಕ ಗೊತ್ತಾಗ್ತಾ ಇಲ್ಲ, ಮತ್ತೆ ಇನ್ನೊಂದು ಅವನ ದರ ಎಷ್ಟು ಮರ್ಯಾದ ಅನ್ನೋದು ಗೊತ್ತಾಗಲ್ಲ, 1 ಗಂಟೆ ಗೊತ್ತಾಗ್ತಾ ಐತಿ, ಮತ್ತೆ ಕಟ್ಟ ಅವ್ಗೆ ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಿಲ್ಲ. ರೈತಂದು ಹೆಂಗ್ ಶೋಷಣೆ ಸ್ಥಳ ಹೆಂಗಾಗಿತ್ತು ಅಂದ್ರೆ ರೈತ ಬೆಳೆದಾನ ಸರ್. ಫಾರ್ ಎಕ್ಸಾಂಪಲ್ ನನ್ನ ಹೊಲದಾಗ ಒಂದು ಈರುಳ್ಳಿ ಬೆಳೆದಾಗ ಒಂದು 5 ಅಥವಾ 10 ಈರುಳ್ಳಿ ಯಾರಾದ್ರೂ ತಗೊಂಡ್ ಹೋದ್ರೆ ಅಂದ್ರೆ ಬೈತೇವ್ರಿ ನಾವು ಅವ್ರಿಗೆ. ಇವತ್ತು ನಾವು ಅಲ್ಲಿ ಮಾರ್ಕೆಟ್ದಾಗ ಈರುಳ್ಳಿ ಆಗಲಿ ದ್ರಾಕ್ಷಿ ಗ್ರೇಪ್ಸ್ ನೋಡಿರಲ್ಲ, ಒಂದು ಗೊಂಚಲ ಏನಾದ್ರೂ ಹರ್ಕೊಂಡ್ ಹೋದ್ರೆ ಬೈತೇವೆ. ಅಲ್ಲೆಲ್ಲ ಮಾರ್ಕೆಟ್ದಾಗ ನೋಡಿದ ಕಚ್ಚಿ ಪಿಚ್ಚಿ ತುಳಿದಾಡ್ ಬಿಸಾಕ್ತಿರ್ತಾರೆ ಸರ್. ಅದನ್ನ ನೋಡಿದ ಕಣ್ಣಾಗ ನೀರು ಬರ್ತಿರ್ತಾವ್ ರೈತನಿಗೆ, ಪ್ರತಿಯೋ ರೈತಿಗೆ, ಅಯ್ಯೋ ನಾನು ಹೊಲದಾಗ ನಾನು ಒಂದು ಮಡಿಯಾಗ ಇಷ್ಟೆಲ್ಲ ಬೆಳಿತಿದ್ದೆ, ಇವ್ರೇನಪ್ಪ ಕಚ್ಚಿ ಪಿಚ್ಚಿ ತುಳಿದಾಡಕತ್ತಾರ ಅಂತ ಹೇಳ್ತಿರ್ತಾರೆ. ಅವ್ನ ಒಂಥರ ನೋವು ಆಗ್ತಿರ್ತದೆ ಸರ್. ಅಷ್ಟೆಲ್ಲ

ಅದು ಮನಕ್ ಮಾಡೋದೊಂದು ಕೋಲ್ಡ್ ಸ್ಟೋರೇಜ್ ಮಾಡಿ ಅದೇ ಅಲ್ಲೇ ಮಾರ್ಕೆಟ್ ಮಾಡ್ಬೇಕಂತಂದೇಳಿ ವಿಚಾರಣೆ ಮಾಡಿದ್ದೇವೆ ಸರ್. ಅದು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಸರ್, ಮಾಡೇ ಮಾಡ್ತೀವಿ. ಮತ್ತೆ ಇನ್ನೊಂದು ಏನು ಕಾನ್ಸೆಪ್ಟ್ ಇಟ್ಕೊಂಡೇವಪ್ಪ ಅಂತಂದ್ರೆ ಸರ್, ಬಾಳೆಹಣ್ಣಿಂದ ಐತಲ್ಲ ಸರ್, ಬಾಳೆಹಣ್ಣು ಒಂದಿನ ರೇಟ್ ವೇರಿಯೇಷನ್ ಆಗ್ತೈತೆ, ಅದನ್ನ ಚಿಪ್ಸ್ ಮಾಡೋದಾಗಿರಲಿ ಮತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಒಂದು ಇದೊಂದು ಎರಡು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡೇವ್ರಿ. ಮತ್ತೆ ಇನ್ನೊಂದು ಕಚ್ಚಾ ಪದಾರ್ಥ ಅಂದ್ರೆ ಬಾಳೆಹಣ್ಣು ಕಡಿದಲ್ಲ 2 ವರ್ಷದಿಂದ 3 ವರ್ಷ ಅದನ್ನ ಕಟಾವ್ ಮಾಡ್ತೀವ್ರಿ. ಕಟಾವ್ ಮಾಡಿದಿರ್ತಕ್ಕಂಥ ಇದನ್ನ ಮಾಡಿದ ರೈತರು ಏನ್ ಮಾಡ್ತಾರೆ, ಬದುವಿಗೆ ಹಾಕಿಲಿ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಕಚ್ಚಾ ವಸ್ತುವಿಂದ ಸಿದ್ಧ ವಸ್ತುಗಳಾಗಿ ಅಂದ್ರೆ ಬಾಳೆ ದಿಂಡಿನಿಂದ ಏನ್ ಮಾಡ್ಬೇಕು ಇದನ್ನ ಮಾಡೋದು ಒಂದು ಉದ್ದೇಶ ಇಟ್ಕೊಂತೀವ್ರಿ ಸರ್. ಈರುಳ್ಳಿ ಜಾಸ್ತಿ ಬೆಳಿತಿರ್ತೇವೆ ನಾವು, ರೇಟ್ ಇರಲಾರ ಟೈಮಲ್ಲಿ ಅದನ್ನೊಂದು ಪೌಡರ್ ಮಾಡಿ ಒಂದು ನಮ್ದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಮಾಡ್ಬೇಕಂತೇಳಿ ಇದೊಂದು ಉದ್ದೇಶ ಇಟ್ಕೊಂತೀವಿ, ಇದನ್ನ ಮಾಡೇ ಮಾಡ್ತೇವೆ ಸರ್. ಇದು ಒಳ್ಳೇದು ಜಗದೀಶ್ ಅವರೇ, ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ತಮಗೆ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾ ಸರ್, ಖಂಡಿತವಾಗಿ ಸರ್. ಸಮಯ ಬೆಳಗ್ಗೆ ನನಗೆ 10 ರಿಂದ 11 ಗಂಟೆ ಒಳಗಡೆ ಮಾಡಬಹುದು, ಬಿಟ್ಟರೆ 6 ಗಂಟೆ ಅಂದ್ರೆ ನಿಮಗೆ ನನಗೆ 11 ಗಂಟೆ ತನಕ ರಾತ್ರಿ ಬೇಕಾದಾಗ ಮಾಡ್ಬೋದು ಸರ್. ನನ್ನ ನಂಬರ್ ಬಂದ್ಬಿಟ್ಟು 9845068960. ಆತ್ಮೀರೆ, ಈಗ ಏನೋ ಜಗದೀಶ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9845068960 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ತಮ್ಮ ಏನು ಸಮಸ್ಯೆಗಳದಾವನ್ನು ಕೇಳಬಹುದು ಅಥವಾ ಚರ್ಚೆ ಮಾಡಬಹುದು. ಒಳ್ಳೇದು ಜಗದೀಶ್ ಸುಣಗದವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ತಮ್ಮ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ರೈತರ ಸಲುವಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ, ಅವರಿಗೆ ಯೋಗ್ಯ ದರವನ್ನ ಕೊಡಿಸುವಲ್ಲಿ ಯಾವ ರೀತಿ ಪ್ರಯತ್ನಗಳನ್ನ ಈಗಾಗಲೇ ಮಾಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ಯೋಜನೆಗಳನ್ನು ಹಾಕೊಂಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ದೀರಿ. ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕಾಗಿ ಇಲ್ಲಿ ತನಕ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನ ನೀಡುವ ಕಾರ್ಯದ ಕುರಿತು ಮಾಹಿತಿ ಕೇಳಿದಿರಿ. ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ ಸುನಗದ ಅವರು ಮಾಹಿತಿ ನೀಡಿದರು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಸ್ ರುಳಿ. ಈಗ ಮುದ್ದೇಬಿಹಾಳ ತಾಲೂಕು ಗಂಗೂರ ಗ್ರಾಮದ ಮಾನಯ್ಯ ಲಕ್ಷ್ಮಣದಾಸರ ಹಾಗೂ ವಿಠಲ ಲಕ್ಷ್ಮಣದಾಸರ ಅವರಿಂದ ಏಕತಾರಿ ಪದ. ರತ್ನ ದುಂಗುರ ಇಟ್ಟು ಮುತ್ತಿನ ಹಾರ ರತ್ನದುಂಗುರ ಇಟ್ಟು ಮತ್ತೆ ಶ್ರೀಲಕ್ಷ್ಮೀ ಪುರದಲ್ಲೊಪ್ಪುವ ನಿನ್ನ ಮೂರುತಿಯನು ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನು ನಿಲ್ಲಿಸೋ ಅಲ್ಲೆಂಬ ನಾನೆ ನರ ಜನ್ಮದಲ್ಲಿ ಹುಟ್ಟಿ ಹರನ ನಿನಿಯದ ಪ್ರಾಣಿ ಹೋಗುದು ಬಿಟ್ಟು ಹಿಂದೆ ಆಡು